ಭಾಷ್ಯ 261 ಆಗಿದೆ. 26 ಶ್ಲೋಕ ಆಗಿದೆ, 26 ಭಾವಾರ್ಥ ಆಗಿದೆ. 263 ಭಾಷ್ಯದ ಚಿತ್ತಂ ನ ಸಂಕೃಷ್ಯತ್ಯರ್ಥಂ ನಾರ್ಥಾಭಾಸಂ ತಥೈವ ಚ ಅಭೂತೋ ಹಿ ಯತಶ್ಚಾರ್ಥಃ ನಾರ್ಥಾಭಾಸಸ್ತಥ ಪೃಥಕ್. ಚಿತ್ತಂ ಅಂತಃಕರಣ, ಅರ್ಥಂ ನ ಸ್ಪೃಶತಿ, ಹೊರಗಿರುವ ಪದಾರ್ಥವನ್ನು, ಹೊರಗಿರುವ ವಸ್ತುವನ್ನು, ಬಾಹ್ಯ ನಾಮರೂಪಗಳನ್ನು ನ ಸಂಸ್ಪೃಶತಿ, ಕಿಂಚಿತ್ತು ಅವು ಮುಟ್ಟೋದಿಲ್ಲ. ಘಟಪಟಾದಿ ವಸ್ತುಗಳೇನಿವೆಯೋ, ಘಟಪಟಾದಿ ವಸ್ತುಗಳೇನಿವೆಯೋ, ಈ ವಸ್ತುಗಳನ್ನು, ಈ ಪದಾರ್ಥಗಳನ್ನು ಚಿತ್ತವು ಹೋಗಿ ಮುಟ್ಟೋದಿಲ್ಲ. ನ ಅರ್ಥ ಆಭಾಸಂ ತಥೈವಚ, ಅಷ್ಟೇ ಅಲ್ಲ, ತಥೈವಚ ಅಷ್ಟೇ ಅಲ್ಲ, ಆ ವಸ್ತುಗಳ ಆಭಾಸವನ್ನು ಮುಟ್ಟೋದಿಲ್ಲ. ಆ ವಸ್ತುಗಳ ಆಭಾಸ, ಇಲ್ಲದೇ ಇರುವ ಆಭಾಸ, ಇದ್ದಿರುವ ಆಭಾಸ, ದೊಡ್ಡದಿದೆ ಅನ್ನುವ ಆಭಾಸ, ಸಣ್ಣಾಗಿದೆ ಅನ್ನೋ ಅಭಾವ ಆಭಾಸ, ಕಠಿಣವಾಗಿದೆ, ರುಚಿಯಾಗಿದೆ ಅನ್ನೋ ಆಭಾಸ, ಇವೆಲ್ಲ ಆಭಾಸಗಳಿವೆ. ವಸ್ತುವನ್ನು ಮುಟ್ಟೋದಿಲ್ಲ ಸ್ವಾಮಿ, ಆದರೆ ಆಭಾಸವನ್ನು ಮುಟ್ತಾವೆ, ಆಭಾಸವನ್ನು ಮುಟ್ಟುವುದಿಲ್ಲ. ನ ಅರ್ಥ ಆಭಾಸಂ, ಏಕೆಂದರೆ ಯತಃ, ಏಕೆಂದರೆ ಅಭೂತ ಅರ್ಥ, ಅಲ್ಲಿರೋ ವಸ್ತು ಅಂತ ಏನು ನೀ ಅಂತ ಇದೆಯಾ, ಅದು ಇದ್ದ ವಸ್ತುವೋ ಇಲ್ಲದ ವಸ್ತುವೋ? ಅಭೂತ, ಇಲ್ಲದ ವಸ್ತು, ಇಲ್ಲವೇ ಇಲ್ಲವಾದ ವಸ್ತುವನ್ನು ಮುಟ್ಟುತ್ತದೆ ಅನ್ನೋ ಪ್ರಶ್ನೆಯಲ್ಲಿ, ನಿಮಿತ್ತ ಮಾಡಿಕೊಳ್ಳುತ್ತದೆ ಅನ್ನೋ ಪ್ರಶ್ನೆಯಲ್ಲಿ, ಅದರ ಆಭಾಸದ ಜೊತೆಗೆ ಇರುತ್ತದೆ ಅನ್ನೋ ಪ್ರಶ್ನೆಯಲ್ಲಿ ವಸ್ತುವೇ ಇಲ್ಲ. ಆ ವಸ್ತು, ಆ ಪದಾರ್ಥ, ಆ ನಿಮಿತ್ತ, ಇವುಗಳಾವುಗಳಲ್ಲಿ ಏನಾದರೂ ಒಂದು ಇದ್ದದ್ದೇ ಆದರೆ ಅದರ ಬಗ್ಗೆ ಆಭಾಸ ಮೂಡಬಹುದಾಗಿತ್ತು. ವಸ್ತುವೇ ಇಲ್ಲ, ಪದಾರ್ಥವೇ ಇಲ್ಲ. ನ ಅರ್ಥ ಆಭಾಸ ತತಃ ಪೃಥಕ್, ವಸ್ತುವು ವಸ್ತುವೇ ಇಲ್ಲ ಅಂದ ಮೇಲೆ ಅದನ್ನು ಹೊರತುಪಡಿಸಿ ಆಭಾಸ ಇದೆ ಅಂತ ಎಲ್ಲಿರ್ತದೆ? ವಸ್ತು ಪದಾರ್ಥವೇ ಇಲ್ಲ ಅಂದಮೇಲೆ ಪೃಥಕ್ ಆಭಾಸ ತತಃ ಕುತಃ? ಹೊರತುಪಡಿಸಿ ಆಭಾಸ ಅನ್ನೋದೆಲ್ಲಿದೆ? ಬ್ರಹ್ಮಚಾರಿಯ ಮಗಳು ಸುಂದರವಾಗಿದ್ದಾಳೆ, ಆಭಾಸ ಹೌದಲ್ಲ? ಹಾ, ಬೇಸ ಇಲ್ಲ, ಆ ಮೊನ್ನೆ ಅಡುಗೆ ಮನೆಯಲ್ಲಿ ಹಿಂದ್ಗಡೆ ಕಂಡಿದ್ಯಲ್ಲ, ಲಜ್ಜೆ ಸ್ವಲ್ಪ ಭಾರಿ ಪ್ರಮಾಣದಲ್ಲಿದೆ. ಏನು ಹೆಡೆ, 6 ಇಂಚು ಆಗಲ್ಲ ಹೆಡೆ, ಭಾರಿ ಭಯಾನಕ. ಯಾ ಭಯ, ಇದ್ದದ್ದೋ ಇಲ್ಲದ್ದೋ? ಇಲ್ಲದೇ ಇದ್ದ ವಸ್ತುವಿನಲ್ಲಿ ಭಾವಗಳು ಒಡಮೂಡಲಿಕ್ಕೆ ಸಾಧ್ಯವಿಲ್ಲ. ವಸ್ತು ಎನ್ನುವುದಂತೂ ಅದು ಇಲ್ಲವೇ ಇಲ್ಲ, ಅದು ಆರೋಪಿತವಾಗಿದೆ ಅನ್ನುವುದು ನಿನಗೆ ಹೊಳಿತಾ ಇಲ್ಲ. ಯಾರಿಗೆ ಹೊಳಿತೋ ಅವ್ರು ಮುಕ್ತರಾದರು, ನಾನು ಏನು ಮಾಡಲಿಕ್ಕೆ. ಭಾಷ್ಯ 263. ಚಿತ್ತಂ ನ ಸ್ಪೃಶತಿ ಅರ್ಥಂ ಬಾಹ್ಯ ಆಲಂಬನ ವಿಷಯಂ. ಚಿತ್ತಂ ಅಂತಃಕರಣವು ನ ಸ್ಪೃಶತಿ ಮುಟ್ಟುವುದಿಲ್ಲ, ಸ್ಪರ್ಶಿಸುವುದಿಲ್ಲ. ಕಿಂ ನ ಸ್ಪೃಶತಿ ಅರ್ಥಂ ನ ಸ್ಪೃಶತಿ. ವಸ್ತು ಪದಾರ್ಥ ಇದನ್ನು ಅದು ಸ್ಪರ್ಶಿಸುವುದಿಲ್ಲ. ಯಾವ ವಸ್ತು ಪದಾರ್ಥ? ಬಾಹ್ಯ ಆಲಂಬನ ವಿಷಯಂ, ಶಬ್ದಸ್ಪರ್ಶಾದಿಗಳು. ಇದೇ ಸ್ಮೃತಿಯಲ್ಲಿ ಹೇಳಿದ್ದು, ಮಾತ್ರ ಸ್ಪರ್ಶಾಸ್ತ ಕೌಂತೇಯ ಶೀತೋಷ್ಣ ಸುಖ ದುಃಖದ. ಇವು ಏನಾದರೂ ಸ್ಪರ್ಶವಾಗಿವೆ ಅಂತ ಆಗಿದ್ದೆ ಆದರೆ ಆ ಸ್ಪರ್ಶವಾಗುವಿಕೆ ಸಹಿತವಾಗಿ ಎಲ್ಲವೂ ಆಭಾಸ. ವಸ್ತು ಮಾತ್ರ ಆಭಾಸ ಅಲ್ಲ, ವಿಷಯ ಮಾತ್ರ ಆಭಾಸ ಅಲ್ಲ, ವಿಷಯ ಜೊತೆ ವಿಷಯೀ ಏನು ಹೋಗಿ ಕೂಡ್ಕೊಂಡಿದ್ದಾನೆ ಆ ಕೂಡುವಿಕೆಯೂ ಕೂಡ ಆಭಾಸ. ಸೊ ಹೋಲ್ ಕ್ರಿಯಾ ಎಲ್ಲವೂ ಆಭಾಸ ಮಾತ್ರ ಅನ್ನುವುದು ಮನನಾಗಬೇಕು. ಜ್ಞಪ್ತಿಯು ಪ್ರಜ್ಞಪ್ತಿ ಆಗೇ ಇಲ್ಲ ಅನ್ನುವುದನ್ನು ಪುನಃ ಪುನಃ ಜ್ಞಾಪಿಸ್ತಾ ಇದ್ದಾರೆ. ಅರಿವು ಜ್ಞಪ್ತಿ ಅವನು ಪ್ರಜ್ಞಪ್ತಿ ಆಗೇ ಇಲ್ಲ, ವಾಸ್ತವಿಕವನ್ನು ತಿಳಿದವರಿಗೆ ಮಾತ್ರ ಈ ವಿಷಯವೂ ಸ್ಪಷ್ಟವಾದೀತು. ಭೂತದರ್ಶನ ಇಲ್ಲಿ ಕೊಟ್ಟಿದ್ದಾರೆ. ಭೂತದರ್ಶನ ಅಂದರೆ ಆತ್ಮದರ್ಶನ ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಭೂತ ಅಂದರೆ ವಸ್ತು ಪದಾರ್ಥ. ಆದರೂ ನಿನಗೆ ತಿಳಿದಿಲ್ಲ ಅಂದರೆ ಈ ಉದಾಹರಣೆ ಕೊಡ್ತೀವಿ ಕೇಳು. ಚಿತ್ತತ್ವಾತ್ ಸ್ವಪ್ನ ಚಿತ್ತವತ್ ಸ್ವಪ್ನ ಎನ್ನುವ ಅನುಭವದಲ್ಲಿ ಎಲ್ಲ ಆಭಾಸಗಳು ಇರುತ್ತವೆ. ಇನ್ಫ್ಯಾಕ್ಟ್ ಇದ್ದದ್ದೆಲ್ಲವೂ ಆಭಾಸ. ಸಮುದ್ರ, ಸಮುದ್ರದ ದಡ, ಕಾಡು, ಕಾಡು ಮೃಗಗಳು ಎಲ್ಲವೂ ಆಭಾಸ. ಆದರೆ ಎಚ್ಚರವಾದಾಗ ಕೈ ತೊಳ್ಕೊಂಡು ಎದ್ದು ಬಿಡುತ್ತೆ, ಏನೂ ಇಲ್ಲ. ಹಾಗೆ ನಿನಗೆ ಯಾಕೆ ಎಚ್ಚರ ಆಗಬಾರ್ದು? ಇದೆಲ್ಲ ಕೈ ತೊಳ್ಕೊಂಡು ಎದ್ದು ಬಿಡು, ಇಷ್ಟೇ ಇರೋದು. ಬಾ, ಸ್ವಪ್ನ ಚಿತ್ತವತ್ತು. ಸ್ವಪ್ನದ ಅಂತಃಕರಣ ಹೇಗಿರ್ತದೆ? ಇಲ್ಲಿ ಹೇಗಿರ್ತದೆ ಹಾಗೆ ಅಲ್ಲಿ ಇರ್ತದೆ. ಅಲ್ಲಿ ತೊಳ್ಕೊತೀವಿ, ಇಲ್ಲಿ ತೊಳ್ಕೊಳ್ಳೋದಿಲ್ಲ. ಇಲ್ಲಿ ಹೇಗಿದೆ ಹಾಗೆ ಇದೆ, ಏನೂ ಬದಲಾವಣೆ ಇಲ್ಲ. ಅದನ್ನು ವಿವರಿಸ್ತಾರೆ. ಅಭೂತಃ ಹಿ ಜಾಗರಿತೆ ಅಪಿ ಸ್ವಪ್ನಾರ್ಥವದೇವ ಬಾಹ್ಯ ಶಬ್ದಾದಿ ಅರ್ಥಃ ಯತಃ. ಅಭೂತಃ ಹಿ, ಇಲ್ಲದೇ ಇರುವುದು ಅಂತ ಯಾವುದಿದೆಯೋ ಆ ಇಲ್ಲದೇ ಇರುವಂಥದ್ದು ಅದು ಜಾಗರಿತೆ ಅಪಿ ಜಾಗೃತದಲ್ಲಿ ಇಲ್ಲದೇ ಇರುವಂಥದ್ದು ಯಾವುದಿದೆಯೋ ಅದು ಏನದು? ಸ್ವಪ್ನಾರ್ಥವದೇ. ಸ್ವಪ್ನದಲ್ಲಿ ಯಾವುದು ಇದ್ದರೂ ಇಲ್ಲವೇ ಇಲ್ಲವಾ ಅಂತ ಹೇಗಿದೆಯೋ ಹಾಗೆ ಜಾಗೃತದಲ್ಲಿ ಯಾವುದಿದೆ ಅದು ಇಲ್ಲವೇ ಇಲ್ಲ ಅಂತ ಇದೆ. ಪುರಲಿಯಾ? ಪುರಿಂದಚ್ಚ. ಜಾಗೃತೇ ಅಭೂತ ಹಿ ಸ್ವಪ್ನಾರ್ಥವದೇವ. ಜಾಗೃತದಲ್ಲಿ ಸ್ವಪ್ನಾರ್ಥದಲ್ಲಿ ಹೇಗೆ ಯಾವು ಇಲ್ಲವೇ ಇಲ್ಲವೋ, ಬಾಹ್ಯ ವಿಷಯಗಳು ಶಬ್ದಗಳು ಯಾವು ಇಲ್ಲವೇ ಇಲ್ಲವೋ, ಹಾಗೆ ಜಾಗೃತದಲ್ಲಿಯೂ ಕೂಡ ಅವು ಯಾವೂ ಇಲ್ಲವೇ ಇಲ್ಲ. ಹೆಂಗೆ ಹೇಳ್ತೀರಿ ನೀವು? ಉಕ್ತ ಹೇತುತ್ವಾಚ, ನಾವು ಮುಂಚಿತವಾಗಿದ್ದಕ್ಕೆ ಕಾರಣ ಹೇಳಿದ್ದೀವಿ, ಮುಂಚಿತವಾಗಿ ನಾವು ಹೇಳಿದ್ದೀವಿ. ಯಾವುದು ಇದೆಯೋ ಅದು ಯಾವತ್ತಿಗೂ ಇರಬೇಕು, ಅದು ಯಾವತ್ತಿಗೂ ಇಲ್ಲ ಅಂದರೆ ಅದು ಇಲ್ಲ ಅಂತಲೇ ಅರ್ಥ. ಯಾವುದು ಇಲ್ಲವೋ ಅದು ಇಲ್ಲವೇ ಇಲ್ಲ, ಯಾವತ್ತಿಗೂ ಇಲ್ಲವೇ ಇಲ್ಲ ಅಂತಲೇ ಅರ್ಥ ಅದು. ಉಕ್ತ ಹೇತುತ್ವ ಅಚ್ಚ, ಮುಂಚೆ ಇದ್ರ ಬಗ್ಗೆ ನಾವು ಕಾರಣವನ್ನು ಹೇಳಿದ್ದೇವೆ. ನಾಪಿ ಅರ್ಥಾಭಾಸ ಚಿತ್ತಾತ್ ಪೃಥಕ್ ಚಿತ್ತಮೇವ ಹಿ ಘಟಾದಿ ಅರ್ಥವತ್ ಅವಭಾಸತೆ ಯಥಾ ಸ್ವಪ್ನೆ. ಚೆಂದಾಗಿದೆ. ಚಿತ್ತಾತ್ ಪೃಥಕ್ ಅರ್ಥ ಆಭಾಸ ನ. ಚಿತ್ತಾತ್ ಪೃಥಕ್ ಅರ್ಥ ಆಭಾಸ ನ. ದೊಡ್ಡ ಗಡಿಗೆ, ದೊಡ್ಡ ಮಡಿಕೆ ಇದೆ, ಮೃದುವಾದ ಬಟ್ಟೆ ಇದೆ, ಫ್ರೆಶ್ ಹೂವಾಗಿದೆ, ಇವೆಲ್ಲ ಭಾವಗಳು. ನಾವೇನಂತೀವಿ? ವಿಷಯ ಪದಾರ್ಥಗಳ ಭಾವಗಳು ತಪ್ಪು. ಇವು ಭಾವಗಳು ಚಿತ್ತದ ಭಾವಗಳು. ದೊಡ್ಡ ಗಡಿಗೆ ಇದೆ, ಚಿತ್ತವನ್ನು ಬಿಟ್ಕೊಟ್ಟಿದೆಯಾ? ಸುಂದರವಾಗಿದೆ, ಚಿತ್ತವನ್ನು ಬಿಟ್ಕೊಟ್ಟಿದೆಯಾ? ಹೊರಗಿರುವ ಯಾವುದೇ ಪದಾರ್ಥವೇ ಆಗಲಿ, ಪದಾರ್ಥದ ಬಗ್ಗೆ ನಮಗಿರುವ ಅನಿಸಿಕೆ ಆಗಲಿ, ಇವು ಯಾವು ಚಿತ್ತವನ್ನು ಹೊರತುಪಡಿಸಿ ಬೇರೆ ಇಲ್ಲ. ಹೀಗೆ ಕನಸಿನಲ್ಲಿರುವ ಭಾವಗಳು ಕನಸಿನಲ್ಲಿ ಚಿತ್ತದಲ್ಲೇ ಇರುತ್ತವೆಯೋ, ಹೊರಗಿರೋದಿಲ್ಲವೋ ಹಾಗೆ. ಕನಸಿನ ಭಾವಗಳು ಎಲ್ಲಿರ್ತವೆ? ಎಕ್ಸಾಕ್ಟ್ಲಿ ಈಗ ಕೂಡ ಹಾಗೆ. ಪೂರಾ ಜಗತ್ ಅವರ ಚಿತ್ತದಲ್ಲಿದೆ. ಅದಕ್ಕೆ ಅವರವರ ಜಗತ್ತು ಅವರವರ ಭಾವದಂತೆ, ಅವರವರ ಮನಸ್ಸಿನಂತೆ. ಯಾರ ಮನಸ್ಸು ಹೇಗೋ ಹಾಗೆ ಅವರಿಗೆ ಆ ಜಗತ್ತು ಕಾಣಿಸ್ತದೆ. ಇದನ್ನು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂತಂದರೆ, ಏನೋ ಈಗಿನ ಕಾಲಕ್ಕೆ ಆಸ್ತಿಕರು ಜಾಸ್ತಿ ಆಗಿದ್ದಾರೆ ನೋಡಿ. ಇನ್ನೊಬ್ಬರು ಅಂತಾರೆ, ಎಲ್ಲಿ ಆಸ್ತಿಕರು, ನಾಸ್ತಿಕರೇ ಇದ್ದಾರೆ ಎಲ್ಲರೂ ಅಂತ ಅವ್ರು. ಹಾಂ, ಹಾಗಾದ್ರೆ ಜಗತ್ತು ಎಲ್ಲಿದೆ? ಅವರ ಭಾವದಲ್ಲಿದೆ. ಹೇಗಂದರೆ ಉದಾಹರಣೆ ಕೊಡ್ತಾರೆ. ಕನಸಿನಲ್ಲಿಯೇ ಯಾವ ಪದಾರ್ಥಗಳೇ ಆಗಲಿ, ಯಾವ ಭಾಷೆಗಳೇ ಆಗಲಿ, ಹೊರಗೆ ಅವು ಯಾವೂ ಇಲ್ಲೇ ಇಲ್ಲ, ಅವು ಒಳಗಡೆನೇ ಇರ್ತವೆ. ಅವುಗಳನ್ನು ಹೇಗೆ ನೀವು ಆಭಾಸ ಮಾತ್ರವಾಗಿವೆ ಅಂತ ಹೇಳ್ತೀರಿ, ಹಾಗೆ ಇಲ್ಲಿ ಕೂಡ ಸದ್ಯ ಏನಿದೆಯೋ ಇದೆಲ್ಲವೂ ಆಭಾಸ ಮಾತ್ರವಾಗಿದೆ. ಪೂರಾ ಸಂಸಾರ ಇದು ಆಭಾಸ ಮಾತ್ರ. ಹೆಂಡತಿ ಗಂಡ ಮಕ್ಕಳು ಪತಿ ಪತ್ನಿ ಅರೆ ಕ್ಯಾ ಬಾತೆ ಸಬ್ ಕುಚ್ ಎಲ್ಲವೂ ಆಭಾಸ ಮಾತ್ರ. ಕೊಟ್ಟೆ ತಗೊಂಡೆ ಕಳ್ಕೊಂಡೆ ಪಡ್ಕೊಂಡೆ ಆಭಾಸ. ನಾ ಹೇಳ್ತೀನಲ್ಲ 100 ರೂಪಾಯಿ ಕಳೆದು ಹೋಯ್ತು ಅಂದ. 100 ರೂಪಾಯಿ ಕಳೆದು ಹೋಯ್ತು ಅವನ ಪರ್ಸ್ನಲ್ ಇಲ್ವೋ ಮಕ್ಕಳ ಕಳೆದೋಯ್ತು ಅಂತ ಯಾಕೆ ಹೇಳ್ತೀನಿ ನೀನು? ಭಾವ ಅದು ಭಾವ ಎಷ್ಟು ಮಜಾ ಇದೆ ಅಂದರೆ ನಂದು ಅಂತ ಇತ್ತದು. ಆ ನಂದು ಅನ್ನೋದು ಭಾವ. ಅದು ಡಿಲೀಟ್ ಆದರೆ ತಡ್ಕೊಳಿಕ್ಕಾಗ್ತಾಯಿಲ್ಲ ಅವನಿಗೆ. ಏನು ಡಿಲೀಟ್ ಆಯಿತು? ಆ ನಂದು ಅನ್ನೋದು ಡಿಲೀಟ್ ಆಯಿತು, ತಡ್ಕೊಳಿಕ್ಕಾಗ್ತಾಯಿಲ್ಲ ಅವನಿಗೆ. ಚಿತ್ತಾತ ಪೃಥಕ ಅರ್ಥಭಾಸ ನ. ಚಿತ್ತವನ್ನು ಹೊರತುಪಡಿಸಿ ಅರ್ಥ ಮತ್ತು ಅರ್ಥ ಆಭಾಸ ಅನ್ನೋದು ಇಲ್ಲ. ಅರ್ಥನೂ ಇಲ್ಲ, ಅರ್ಥದ ಆಭಾಸವೂ ಇಲ್ಲ. ಮತ್ತು ಇತ್ತಲ್ವೋ ಗಡ ಇತ್ಯಾದಿ ವಸ್ತುಗಳು ಇದ್ವಲ್ಲೋ, ಇದ್ದಾವಲ್ಲೋ. ಹಾಂ ಇದ್ದಾವಲ್ಲೋ ಮೈ ಡಿಯರ್ ಘಟ, ಇದ್ದಾವಲ್ಲವೋ. ಚಿತ್ತಪೂರ್ತಿ ಇದೆ, ಈ ಘಟ ಇದೆ ಅಂತ ನಾವೇನು ಹೇಳ್ತೀವಿ? ಎಲ್ಲಿದೆ ಘಟ? ಅವರ ಚಿತ್ತದಲ್ಲಿದೆ. ಅವರ ಚಿತ್ತ ಇಲ್ಲಲ್ಲ, ಇನ್ನೆಲ್ಲೋ ಇತ್ತು ಅಂತಂದರೆ ಅದು ಇದೆ ವಿನಃ ಇದಿಲ್ಲ. ಇಲ್ಲೇ ಇದ್ದರೂ ಅದು ಅವ್ರಿಗಿಲ್ಲ. ಯಾಕಿಲ್ಲ? ಚಿತ್ತ ಇಲ್ಲ, ಚಿತ್ತ ಇಲ್ಲಿಲ್ಲ. ಎಲ್ಲೋ ನಿನ್ನ ಚಿತ್ತ? ಹಾಂ, ಎಲ್ಲಿ ನಿನ್ನ ಚಿತ್ತ? ಚಿತ್ತಮೇವ ಹಿ ಘಟಾದಿ ಅರ್ಥವತ್. ಅರ್ಥ ಮತ್ತು ಆಭಾಸ ಮತ್ತೊಂದ್ರೆ ಅರ್ಥ ತಗೊಂಡ್ರೆ ಅರ್ಥ ಏನು? ಅರ್ಥ ಅಂದರೆ ಏನು? ಚಿತ್ತಮಯ, ಚಿತ್ತಮಯವಾದದ್ದು ಯಾವುದು ಅದು ಅರ್ಥ. ಆ ಅರ್ಥದ ಆಭಾಸ ಯಾವ ಅರ್ಥದ ಆಭಾಸ? ಚಿತ್ತಮಯವಾದ ಅರ್ಥದ ಆಭಾಸ. ಅಂದರೆ ಆಭಾಸವು ಕೂಡ ಎಲ್ಲಿದೆ ಅಂತಾಯಿತು? ಚಿತ್ತದಲ್ಲೇ ಇದೆ. ಸುಂದರವಾಗಿದೆ, ರುಚಿಕಟ್ಟಾಗಿದೆ, ದಪ್ಪಾಗಿದೆ. ಈ ಆಭಾಸಗಳು ಯಾರನ್ನು ಹೊಂದ್ಕೊಂಡಿರ್ತವೆ? ಆ ವಸ್ತುವನ್ನು. ವಸ್ತು ಯಾರನ್ನು ಆಶ್ರಯಿಸಿದೆ? ಚಿತ್ತವನ್ನು. ಹಾಗಾದರೆ ಚಿತ್ತ ಮತ್ತು ವಸ್ತು ಮತ್ತು ಆಭಾಸ ಎರಡು ಎಲ್ಲಿವೆ? ಚಿತ್ತದಲ್ಲಿವೆ. ಯಥಾ ಸ್ವಪ್ನೆ, ಉದಾಹರಣೆ ಕೂಡ ಹೇಳ್ತಾರೆ. ಸ್ವಪ್ನದಲ್ಲಿ ಹೇಗೋ ಹಾಗೆ, ಸ್ವಪ್ನದಲ್ಲಿ ಹಾಗೆ ತಾನೇ. ಜೋಗ ಜಲಪಾತ, ದಬ್ಬ ದಬ್ಬ ದಬ್ಬ ಬೀಳ್ತದೆ ಜಲಪಾತ. ವಸ್ತು ಚಿತ್ತಮಯವಾದ ವಸ್ತು, ಭಾರಿ ತಂಪ್ರಿ, ಭಾರಿ ಶೀತ. ವಸ್ತು ಹೋಯ್ತೀಗ, ವಸ್ತುವಿನ ಆಭಾಸ. ಭಾರಿ ಶೀತ ರೀ, ಗಡಗಡ ನಡಗಬೇಕು ನೋಡ್ರಿ ಚಳಿ. ಓಹೋ, ಹಾಗಾದರೆ ಜಲಪಾತವೂ ಚಿತ್ತದಲ್ಲಿದೆ, ಜಲಪಾತದ ಆಭಾಸವೂ ಚಿತ್ತದಲ್ಲಿ, ಎರಡೂ ಚಿತ್ತಮಯವಾಗಿ. ಹೊರಗಿಲ್ಲ ಅಂತ ಅರ್ಥ. ಹಾಗೆ ಇಲ್ಲಿ ಕೂಡ ಹೊರಗಿಲ್ಲ, ಎಲ್ಲಿವೆವು? ಚಿತ್ತದಲ್ಲಿ. ನಾವು ಅನ್ಕೋತೇವೆ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನೂ ಬಿಟ್ಕೊಟ್ಟು ಹೊರಗೆ ಒಂದು ಯಾವುದೋ ಒಂದು ವಸ್ತು ಬೇರೆ ಇದೆ. ಯಾರ್ಯಾರು ಪ್ರಸಾದ ಕೊಡ್ತಿರೋ ಗೊತ್ತಿಲ್ಲ. ಪ್ರಸಾದ್ ನಂಬರ್ 2, ಪ್ರಸಾದ್ ನಂಬರ್ 3. ಐ ಜಿ ಇಷ್ಟೇ ಕ್ಲಾಸಲ್ಲ, ಇನ್ನೂ ಕ್ಲಾಸ್ ಇವೆ ನನಗೆ. ಮಲಗುಂದು ಇಷ್ಟೇ ಅಲ್ಲ ಮೈಸೂರಿದೆ, ಮೈಸೂರು ಇಷ್ಟೇ ಅಲ್ಲ ಬೆಂಗಳೂರಿದೆ, ಬೆಂಗಳೂರು ಇಷ್ಟೇ ಅಲ್ಲ ಧಾರವಾಡ ಇದೆ, ಧಾರವಾಡ ಇಷ್ಟೇ ಅಲ್ಲ ಮಲಗುಂದಿದೆ, ಮಲಗುಂದು ಇಷ್ಟೇ ಮುಗಿಯೋದೇ ಇಲ್ಲ, ಮುಗಿಯೋದೇ ಇಲ್ಲ. ಗುರುನಾಥ ಕೋರ್ಸ್ ಬೇಗ ಮುಗಿಸ್ಬೇಕಪ್ಪ. ಏ ಹೇಳಿದ್ನ ಅವನು ಸಮುದ್ರದಲ್ಲಿ ಅಡ್ಡಾಡ್ತಾ ಇದ್ದಂತ ಆರಾಮಾಗಿ, ಯಂಗ್ ಫೆಲೋ, 18-20 ವರ್ಷ ಹುಡುಗ. ಗುರುನಾಥ್ ಮಹಾರಾಜಂತವ್ರು ಹೋದರು, ಯೂಸ್ಲೆಸ್ ಅವರು ಎಲ್ಲ ನಿಂದ ಹಾಳ ಮಾಡ್ಕೋತೀವಿ, ಏನು ಹಿಂಗೆ ಅಡ್ಡಾದ್ರೆ ಏನು ಸಿಗ್ತದೆ ನಿನಗೆ, ಅಡ್ಡಾಡಬೇಡ, ಏನು ಮಾಡಬೇಕು, ನಾನು ಹಿಂಗೆ ಹೇಳ್ಕೊಡ್ತೀನಿ ಬಾ, ದುಡಿಬೇಕು ರಾಷ್ಟ್ರಕ್ಕಾಗಿ ಸಮಾಜಕ್ಕಾಗಿ, ಹೋಗು ಒಂದು 4 ಮೀನ ಹಿಡಿ, ಮೊದಲು ನಿನ್ನ ಹೊಟ್ಟೆ ತುಂಬ ಅಂತ, ಆಮೇಲೆ ಏನು ಮಾಡಲಿ ಅಂತ. ಒಂದು ಸ್ವಲ್ಪ ಒಳಗೆ ಹೋದ್ರೆ ದೊಡ್ಡ ದೊಡ್ಡ ಮೀನು ಸಿಗ್ತವೆ, ಒಂದು 20-30 ಕಿಲೋ ಮೀನು ಹಿಡಿದು ಮಾರಾಟ ಮಾಡಿದರೆ ಅನಾಯಾಸವಾಗಿ ನಿನಗೆ ಹಣ ಸಿಗ್ತದೆ, ಆಮೇಲೆ ಏನು ಮಾಡಲಿ, ಒಂದು ಗುಡಿಸಲು ಹಾಕ್ಕೊಂಡು ದಿವಸನು ನೆಟ್ ತೊಗೊಂಡು ಒಳಗಡೆ ಹೋಗಿ ಒಂದು ಬೋಟ್ ಕೊಂಡ್ಕೊಂಡು ಚಿಕ್ಕ ದೊಡ್ಡ ಮೀನು, ಆಮೇಲೆ ಮೋಟ್ರ್ ಬೋಟ್ ಕೊಂಡ್ಕೊ, 2-3 ಮೈಲ್ ಒಳಗೆ ಹೋಗ್ಬೋದು, ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಮೀನು ಸಿಗ್ತದೆ, ಅಷ್ಟು ಮೀನು ತೊಗೊಂಡು ಏನು ಮಾಡಲಿ, ಎಲ್ಲ ಮೀನು ತೊಗೊಂಡು ಪ್ಯಾಕಿಂಗ್ ಮಾಡು, ಟಿನ್ ಪ್ಯಾಕಿಂಗ್, ದುಬೈಗೆ ಎಕ್ಸ್ಪೋರ್ಟ್ ಮಾಡು, ನೋಡು ಅದು ಎಕ್ಸ್ಪೋರ್ಟ್ ವ್ಯಾಲ್ಯೂ ಹೆಂಗೆ ಬರ್ತದೆ, ಅಯ್ಯೋ ಕೋಟಿಗಟ್ಟಲೆ ಹಣ, ಅದನ್ನೇನು ಮಾಡಲಿ, ದೊಡ್ಡ ಒಂದು ಅರಮನೆ ಅಂತ ಮನೆ ಕಟ್ಕೊಂಡು ಬ್ಯೂಟಿಫುಲ್ ಇದೇ ಬೀಚ್ ಮೇಲೆ ಕಟ್ಕೊಂಡು ಅಲ್ಲೇ ವಾಕಿಂಗ್ ಮಾಡ್ತಾ ಇದ್ರು. ಇವಾಗ ನಾನು ಈಗೇನು ಮಾಡ್ಲಿಕ್ಕತ್ತೀನಿ, ಈಗೇನು ಮಾಡ್ಲಿಕ್ಕತ್ತೀನಿ ಅಂತ, ಏನು ಸ್ವಾಮೀಜಿ ಎಲ್ಲ ಕ್ಲಾಸ್ ಕ್ಲೋಸ್ ಮಾಡಿ ಏನು ಮಾಡ್ತೀರಿ, ಆರಾಮಾಗಿ ಮತ್ತೆ ಕ್ಲಾಸ್ ಮಾಡೋದು, ಆರಾಮಾಗಿ ಮತ್ತೆ ಕ್ಲಾಸ್ ಮಾಡೋದು ಅಂತ ಏನೇನು ಮಾಡೋದು, ಕ್ಲಾಸ್ ಬಿಟ್ಕೊಂಡದ್ದು ಇರ್ಲಿಕ್ಕೆ ಆಗೋದಿಲ್ಲ, ಬೇಗ ಕೋರ್ಸ್ ಮುಗಿಸ್ಬೇಕ್ರಿ, 3 ವರ್ಷ ಆಗೋಯ್ತು ಎಂತ. ಓಕೆ, ಸೊ ಅವಭಾಸತೆ ಯಥ ಸ್ವಪ್ನೇ, ಸ್ವಪ್ನದಲ್ಲಿ ಹೇಗೆ ಅವು ಇದ್ದೂ ಇಲ್ಲದಂತೆ ಇರುತ್ತವೆಯೋ ಹಾಗೆ ಜಾಗೃತದಲ್ಲಿ ಕೂಡ ಇವು ಎಲ್ಲವೂ ಚಿತ್ತದಲ್ಲಿ ಇದ್ದೂ ಇಲ್ಲದಂತೆ ಇರ್ತವೆ, ಹೊರಗಂತವು ಇಲ್ಲ, ಹೊರಗೆ ಏನಿದೆಯೋ ಅವು ನಿಮಿತ್ತವಾಗಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ನಿಮಿತ್ತ ಅಂತ ಏನು ಹೇಳಿದ್ಯೋ ಆ ನಿಮಿತ್ತ ಏನಾಗ್ಬಿಡ್ತೀಗ, ಅನಿಮಿತ್ತ, ಸನಿಮಿತ್ತ ಹೋಗಿ ಅನಿಮಿತ್ತವಾಯಿತು, ಸಂಕ್ಲೇಶ ಹೋಗಿ ನೋ ಕ್ಲೇಶ, ಕ್ಲೇಶ ಅಂದರೆ ಭಾವ, ಅದು ಕೂಡ ಇಲ್ಲ, ಅದೇ ಇದೇ ಇಲ್ಲ ಅಂದರೆ ಭಾವ ಏನಂತ ಬರ್ತದೆ. 264 ನನು ವಿಪರ್ಯಾಸ ತರ್ಹಿ ಅಸತಿ ಘಟಾದವು ಘಟಾದಿ ಆಭಾಸತ ಚಿತ್ತಸ್ಯ ತಥಾ ಚ ಸತಿ ಅವಿಪರ್ಯಾಸ ಕ್ವಚಿತ್ ವಕ್ತವ್ಯಃ ಇತಿ ಅತ್ರ ಉಚ್ಯತೆ. ಏನಪ್ಪ ಸಿದ್ಧಾಂತ ಈಗ, ಅಸತಿ ಘಟಾದವು ಘಟಾದಿ ಆಭಾಸತ ಚಿತ್ತಸ್ಯ ವಿಪರ್ಯಾಸ ತರ್ಹಿ, ಇವನು ವಾದಿ ಅಂತಾನೆ, ನಿಮ್ಮ ಹೇಳಿಕೆ ಪ್ರಕಾರ ಈ ವಸ್ತುವೇ ಆಗಲಿ ವಸ್ತುವಿನ ಆಭಾಸವೇ ಆಗಲಿ ಇಲ್ಲ ಅಂದಮೇಲೆ ಅದು ಆಭಾಸ ಮಾತ್ರ ಆಯಿತು ಅಂತಾಯಿತು, ಅದು ಆಭಾಸ ಅಂದರೆ ಇದು ಯಾಕೋ ವಿಪರ್ಯಾಸ, ಅನುಭವಕ್ಕೆ ವಿರುದ್ಧ, ನೋವಾಗ್ತದೆ, ದುಃಖ ಆಗ್ತದೆ, ಸಂತೋಷ ಆಗ್ತದೆ, ನಗು ಬರ್ತದೆ, ಹಾ ಹಾ ಹಾ ಅಂತಾನೆ, ಏನು ರುಚಿಯಪ್ಪ ಪಾನಿಪುರಿ ಅಂತಾನೆ, ಮತ್ತು ಏನು ನೀವು ಮಾತಾಡೋದು, ಇದು ಯಾಕೋ ಅತಿ ಆಯಿತು. ಅಸತಿ ಘಟಾದವು ಘಟ ಇತ್ಯಾದಿಗಳು ಇಲ್ಲವೇ ಇಲ್ಲ ಅಂದಮೇಲೆ ಘಟಾದಿ ಆಭಾಸತ ಚಿತ್ತಸ್ಯ, ಚಿತ್ತದಲ್ಲಿರುವಂತಹ ಘಟದ ಆಭಾಸವು ವಿಪರ್ಯಾಸ. ತರ್ಹಿ ಈಕದೆ ಪ್ರತ್ಯಕ್ಷವಾಗಿ ನಮಗೆ ಅನುಭವಗಳಾಗ್ತಾ ಇವೆ. ಇವುಗಳನ್ನು ನಾವು ಆಭಾಸ ಅಂತ ತೊಗೊಂಡ್ಬಿಟ್ರೆ ಅವು ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ ಅಂದರೆ ಅನುಭವಕ್ಕೆ ಬರಲೇಬಾರ್ದು. ಅನುಭವಕ್ಕೆ ಬರಲೇಬಾರ್ದು ಅಂದರೆ ಏನಿದೆ ಅರ್ಥ? ಸಂಸಾರದಲ್ಲಿ ಸುಖ ದುಃಖ ನೋವು ಇವು ಯಾವುವು ಅನುಭವಕ್ಕೆ ಬರಬಾರ್ದು ಅಂತಾಗ್ತದೆ. ಇದನ್ನು ಸ್ವಲ್ಪ ತಿಳಿಸಿ ಹೇಳಿ. ಏನು ಇದ್ದದ್ದು, ಕಂಡದ್ದು, ತೋರಿದ್ದು ಎಲ್ಲವೂ ಕೂಡ ಭ್ರಾಂತಿ ಅನ್ನುವುದನ್ನು ಸ್ವಲ್ಪ ನಮಗೆ ತಿಳಿಸಿ ಹೇಳ್ರಿ. ಅತ್ರ ಉಚ್ಯತೆ ಆ ವಿಷಯದಲ್ಲಿ ಈಗ ಹೇಳ್ತಾರೆ, ಉತ್ತರ ಹೇಳ್ತಾರೆ. ನಿಮಿತ್ತಂ ಸದಾ ಚಿತ್ತಂ ಸಂಸ್ಪೃಶತ್ಯಧ್ವಸುತ್ರಿಷು ಅನಿಮಿತ್ತೋ ವಿಪರ್ಯಾಸಃ ಕಥಂ ತಸ್ಯ ಭವಿಷ್ಯತಿ. ನಿಮಿತ್ತಂ ನ ಸದಾ ಚಿತ್ತಂ ಸಂಸ್ಪೃಶತ್ಯಧ್ವಸುತ್ರಿಷು ಅನಿಮಿತ್ತೋ ವಿಪರ್ಯಾಸಃ ಕಥಂ ತಸ್ಯ ಭವಿಷ್ಯತಿ. ಚಿತ್ತಂ ತ್ರಿಷು ತ್ರಿಷು ಅಧ್ವಸು ನ ಸಂಸ್ಪೃಶತಿ. ಸದಾ ಮೂರು ಕಾಲಗಳಲ್ಲಿ ಚಿತ್ತಕ್ಕೆ ಅಥವಾ ಚಿತ್ತವು ಬಾಹ್ಯ ವಸ್ತುವನ್ನೇ ಆಗಲಿ, ವಸ್ತುವಿನ ಆಭಾಸಗಳನ್ನೇ ಆಗಲಿ ಸ್ಪರ್ಶಿಸಿಯೇ ಇಲ್ಲ. ಅಷ್ಟಕ್ಕೇ ಅನಿಮಿತ್ತ ಇತಿ ವಿಪರ್ಯಾಸ. ಅಷ್ಟಕ್ಕೇ ನಿಮಿತ್ತನೇ ಇಲ್ಲ ಅಂದ್ಬಿಡ್ಬೇಕ ನೀವು. ಈಗ ನಿಮ್ಮ ನ್ಯಾಯ ತರ್ಕದ ಪ್ರಕಾರ ಚಿತ್ತವು ಹೊರಗಿನ ಯಾವುದೇ ವಸ್ತುವನ್ನು ಸ್ಪರ್ಶಿಸಿಲ್ಲ, ಅಷ್ಟಕ್ಕೇ ಪ್ರಜ್ಞಪ್ತಿ ಆಗಲಿಕ್ಕೆ ಯಾವ ನಿಮಿತ್ತವೂ ಇಲ್ಲ ಅಂತೀರಾ? ಹೇಗೆ ಹೇಳ್ತೀರಿ? ವಾದಿಯ ಈ ಶ್ಲೋಕ ವಾದಿಯ ಪ್ರಶ್ನೆ. ಅನಿಮಿತ್ತ ವಿಪರ್ಯಾಸ ತಸ್ಯ ಕಥಂ ಭವಿಷ್ಯತಿ. ನಿಮಿತ್ತ ಇಲ್ಲ, ಅದು ವಿಪರ್ಯಾಸ ಅನ್ನುವುದು ಹೇಗೆ ತಿಳಿಸಿ ಹೇಳಿ ನಮಗೆ. ಹೊರಗೆ ವಸ್ತುವೂ ಇಲ್ಲ, ಆಭಾಸನೂ ಇಲ್ಲ. ವಸ್ತು ಇದೆ ಅಂತ ಅಂದರೆ ವಿಪರ್ಯಾಸ. ವಿಪರ್ಯಾಸ ಅಂದರೆ ಅವಾಸ್ತವಿಕ ಅಂತ, ಅವಾಸ್ತವ್ಯ. ಭಾವನೆಗಳು ಇಲ್ಲ ಅಂತ. ವಸ್ತುನೂ ಇಲ್ಲ, ಭಾವನೆಗಳು ಇಲ್ಲ, ಇವೆ ಅಂತ ಹೇಳಿದ್ದೆ ಅದರದ್ದು ವಿಪರ್ಯಾಸ. ವಾಸ್ತವಿಕಕ್ಕೆ ದೂರ. ನನಗೆ ಹೇಳು ಅದನ್ನು, ನೀನು ವಾಸ್ತವಿಕದಿಂದ ದೂರ ಹೆಂಗೆ ಮಾಡಿರ್ತೀಯ ನೀನು? ದಿ ವೆರಿ ಫ್ಯಾಕ್ಟ್ ಜನ ಅಳ್ತಾರೆ, ನಗುತ್ತಾರೆ, ಕೇಕೆ ಹಾಕ್ತಾರೆ, ದುಃಖ ಪಡ್ತಾರೆ, ಗೋಳಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕೋರ್ಟಿಗೆ ಹೋಗ್ತಾರೆ, ಇದ್ದಿದ್ರ ಬಗ್ಗೆ ಇಲ್ಲದ್ರ ಬಗ್ಗೆ ಹೊರಟಿ ಹೋಗೋದು ಮಿಥ್ಯನೇ, ಅದು ಆಭಾಸ. ಸೊ ಇವಷ್ಟರ ಬಗ್ಗೆ ಇರುವಂತಹ ನಮ್ಮ ಏನು ತಿಳುವಳಿಕೆಗಳು, ಅವಷ್ಟೂ ತಿಳುವಳಿಕೆಗಳು ವಿಪರ್ಯಾಸ ಅಂತ ಆಗಿದ್ದ. ಅದು ನಮಗೆ ಸ್ವಲ್ಪ ತಿಳಿಸಿ ಹೇಳಿರೋದು ಎಷ್ಟರ ಮಟ್ಟಿಗೆ ಹೇಗೆ ವಿಪರ್ಯಾಸ. ನಮಗೆ ತಿಳಿಸಿ ಹೇಳ್ರಿ ಈ ವಿಪರ್ಯಾಸವನ್ನು ವಿವರಿಸರಿ ಅಂತ ಅರ್ಥ. ಇನ್ನೇ ಚಂದ ಹೇಳ್ತಾನೆ, ಹಗ್ಗವು ಹಾವಾಗಿ ಕಂಡಿದ್ದೇ ಆದರೆ ಆ ಕಂಡ ಹಾವು ಆಭಾಸ. ಆಭಾಸವಾಗಿ ಕಾಣಲಿಕ್ಕೂ ಕೂಡ ಒಂದು ಹಾವು ಎಲ್ಲಾದರೂ ಇರಲಿಕ್ಕೆ ಬೇಕಲ್ವ. ಪೂರ್ವಾನುಭವದಲ್ಲಿ ಒಂದು ಹಾವು ಇರಲಿಕ್ಕೆ ಬೇಕಲ್ವ. ಆ ಹಾವು ಆಭಾಸವೋ ಸತ್ಯವೋ? ಹಿಂಗೆ ನಾಗಿನ ಹಾವು ಆಭಾಸನೂ ಒಪ್ತೀನಿ. ಮೊನ್ನೆ ಸವಿತಾ ಮೇಡಮ್ ಹೊಡೆದ್ರಲ್ಲಪ್ಪ ಅಲ್ಲೊಂದು ಹಾವನ್ನ, ಅದು ಆಭಾಸ. ಅದು ಹೆಂಗೆ ಆಭಾಸ? ಅದು ಸತ್ಯ. ಸತ್ಯ ಅಂತೇಳ ಸತ್ಯ ಅಂದರೆ ಹೊರಗಿದೆ ಅಂತ ಅರ್ಥ. ಅವಾಗ ಖುಷಿ ಆಗ್ಬಿಡ್ತ ಅವನಿಗೆ. ಹೀಗಾದ್ರೆ ಭೂತ ದರ್ಶನ ಆಗ್ಬಿಡ್ತ ಅವನಿಗೆ, ವಸ್ತುವಿನ ದರ್ಶನ ಆಗ್ಬಿಡ್ತ ಇವನಿಗೆ. ವಸ್ತುವಿನ ದರ್ಶನ ಆದಮೇಲೆ ಆ ವಸ್ತುವಿನ ಆಭಾಸ ಭಾಸ ದರ್ಶನ ಕೂಡ ಇನ್ನು ದೂರ ಇಲ್ಲ. ಎಲ್ಲ ಸತ್ಯ. ಸತ್ಯ ಅಂದ್ಕೊಂಡು ಏನಾಗ್ಬಿಡ್ತು? ನಿಮಿತ್ತ ಇದೆ ಅಂತಾಯಿತು. ನಿಮಿತ್ತ ಇದೆ ಅಂತಂದರೆ ಜ್ಞಪ್ತಿ ಹೋಗಿ ಏನಾಗ್ಬಿಟ್ಟ ಅವನು? ಪ್ರಜ್ಞಪ್ತಿ ಆದ. ಬಿಗಿ ಹಿಡಿಬೇಕು ನಮಗೆ ಅವನು ಕನ್ವಿನ್ಸ್ ಆಗಲಿಕ್ಕೆ ಆಗಲಿಕ್ಕಾಗದೆ ಆದರೂ ಚಿಂತೆ ಇಲ್ಲ. ನಮ್ಮ ಪಟ್ಟು ಮಾತ್ರ ಬಿಟ್ಕೊಳ್ಬಾರ್ದು, ಬಿಗಿ ಹಿಡಿಬೇಕು. ಎಲ್ಲ ಗುರುಗಳೇ ದಾರಿ ತೋರಿಸ್ತಾರೆ, ಹಿಂದೆ ತಪಸ್ಸಿರ್ತದೆ. ಆದರೆ ಯಾವ ಕಾರಣಕ್ಕೂ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಹೌದು ಬಿಡಿ ನಮ್ಮದು ತಪ್ಪಿದ್ರು ಇರ್ಬೋದು ಅಂತ ಅಂದ್ಬಿಟ್ಟು ಮುಗಿದೋಯ್ತು. ವಾದಿ ಕೈ ಸಿಕ್ಕಾಕೊಂಡ್ಬಿಡ್ತೀನಿ. ಹೌದಾ? ಕನಸಿನಲ್ಲಿ ಗಡಿಗೆ ಕಾಣಿಸ್ತದೆ, ಇದರರ್ಥ ಎಲ್ಲೋ ಒಂದು ಕಡೆ ಗಡಿಗೆ ಇರಲಿಕ್ಕೆ ಬೇಕು ತಾನೇ? ಆ ಗಡಿಗೆ ಅನುಭವ ಆಗಿರ್ಬೇಕು ತಾನೆ? ಅರ್ಥಾತ್ ಎಚ್ಚರದಲ್ಲಿ ಗಡಿಗಿದ್ದಿರ್ತದೆ. ಆ ಎಚ್ಚರದಲ್ಲಿ ಏನೋ ಮಡಿಕೆ ಇರ್ತದೆ, ಅದೇ ಮಡಿಕೆ ನಮಗೆ ಚಿತ್ರದಲ್ಲಿ ಒಡಮೂಡಿರ್ತದೆ. ಆ ಚಿತ್ರ ಒಡಮೂಡಿದ್ದೆ ಕನಸಿನಲ್ಲಿ ಪ್ರಕಟ ಆಗ್ತದೆ. ಎಚ್ಚರದಲ್ಲಿರುವಂಥದ್ದು ಮಡಿಕೆ, ಮಡಿಕೆ ಅಂತ ಎಲ್ಲಿದೆ ಅದು? ಅದನ್ನು ಜಿಜ್ಞಾಸ ಮಾಡೇ ಇಲ್ಲ ಅವಿವೇಕಿ. ವಿವೇಕ ಅಭಾವದಿಂದಾಗಿ ಅದನ್ನು ಜಿಜ್ಞಾಸ ಮಾಡಲೇ ಇಲ್ಲ. ಟೇಕನ್ ಇನ್ ಟು ಗ್ರಾಂಟೆಡ್, ಅದನ್ನೇ ಅಂತಿಮ ಸತ್ಯ ಅಂತ ಸ್ವೀಕಾರ ಮಾಡಿಬಿಟ್ಟು. ಸತ್ಯ ಅಂತ ಸ್ವೀಕಾರ ಮಾಡಿದ್ರೆ ಸತ್ಯವಾದ ಇಲ್ಲಿ ಚಿತ್ರ ಉಳಿದ್ಬಿಡ್ತು. ವಾಸ್ತವಿಕವಾಗಿ ಎರಡು ಸಂಗತಿಗಳಿವೆ, ಇದು ಮಣ್ಣು, ಇದು ಮಣ್ಣು ಮಾತ್ರ. ಇನ್ನೊಂದು ಸಂಗತಿ ಏನಂದರೆ ಇಲ್ಲಿ ನೋಡ್ತಾನೇ ಇಲ್ಲ ನೀನು. ನೀ ನೋಡ್ತಾ ಇರೋದು ಈ ಘಟ ಅಲ್ಲ. ಯಾವ ಘಟವು ಚಿತ್ತದಲ್ಲಿದೆ ಆ ಚಿತ್ತದ ಘಟವನ್ನು ನೋಡ್ತಾ ಇದ್ದೀನಿ ನೀನು. ಇನ್ನೂ ಕಾಂಪ್ಲಿಕೇಟೆಡ್ ಆಗಿ ಹೇಳಬೇಕು ಅಂದರೆ ಯಾವ ಇಂಗ್ಲೀಷ್ ಭಾಷೆ ನೀ ಕೇಳಿಸ್ಕೊತಾ ಇದೆಯೋ ಆ ಇಂಗ್ಲೀಷ್ ಭಾಷೆ ನೀ ಕೇಳಿಸ್ತಾನೇ ಇಲ್ಲದು. ನೀನು ಎಷ್ಟೇ ಇಂಗ್ಲೀಷ್ ಎಕ್ಸ್ಪರ್ಟ್ನಾಗಿದ್ದರೂ ಚಿಂತೆ ಇಲ್ಲ, ನಿನ್ನ ಮಾತೃಭಾಷೆಯಲ್ಲಿ ಅದು ಭಾಷಾಂತರ ಆಗಿಯೇ ನೀ ಹಂಗೆ ನಿಂಗೆ ಆ ಭಾಷೆ ಕೇಳಿಸ್ತಾ ಇರ್ತದೆ. ಇದು ವಿಜ್ಞಾನ ಇಷ್ಟು ಸಿದ್ಧ ಮಾಡಿ ತೋರಿಸಿದೆ. ಯಾವ ಭಾಷೆ ನಮಗೆ ಕೇಳಿಸ್ತದೆ, ಮರಾಠಿ ಅಥವಾ ಸಂಸ್ಕೃತ ಅಥವಾ ಇಂಗ್ಲೀಷು, ಯಾವ ಭಾಷೆ ನಮಗೆ ಕೇಳಿಸ್ತದೆ ಆ ಭಾಷೆ ಕೇಳಿಸ್ತಾ ಇಲ್ಲ ನಮಗೆ, ಆ ಭಾಷೆಯ ಭಾಷಾಂತರವೂ ಕೇಳಿಸ್ತಾ ಇದೆ ನಮಗೆ. ಏನು ಅರ್ಥ ಆಗಿದೆ ಅಂದರೆ ಭಾಷಾಂತರದ ಅರ್ಥ ಆಗಿದೆ. ಜಸ್ಟ್ ಯು ಕಮ್ ಬ್ಯಾಕ್ ಅಂದರೆ ನಿಮಗೆ ಕೇಳಿಸಿದ ಶಬ್ದ ಯಾವುದು? ಜಸ್ಟ್ ಯು ಕಮ್ ಬ್ಯಾಕ್, ಹೌದಾ? ಇದು ನಿನಗೆ ಕೇಳಿಸಿದ ಶಬ್ದ, ಇದು ಕೇಳಿಸೇ ಇಲ್ಲ. ಕೇಳಿಸಿದ ಶಬ್ದ ಏನೀಗ? ಭಾಷಾಂತರಿಸಲ್ಪಟ್ಟಂತಹ ನಿನ್ನ ಮಾತೃಭಾಷೆ ಕೇಳಿಸಿದೆ ನಿನಗೆ. ಅದು ಮನಸ್ಸು ಹಂಗೆ ಮಾಡ್ತದೆ, ಒಂದು ಕ್ಷಣದೊಳಗೆ ಕೇಳಿ ಬಂದ ಶಬ್ದವನ್ನು ಭಾಷಾಂತರ ಮಾಡಿಬಿಡ್ತದೆ. ಏನೋ ಮಾಡ್ತಾನೆ ನೋಡಿ, ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಮಾಡ್ತದೆ. ಒಂದು ಒಂದು ಫ್ರ್ಯಾಕ್ಷನ್ದೊಳಗೆ ಆಗಲೇ ಅದು ಹೋಗಿಬಿಟ್ಟಿರ್ತದೆ. ನೀ ಏನು ಬರ್ದಿರ್ತೀವಿ ಅದು ಹೋಗಿರ್ತದಪ್ಪ, ಅಲ್ಲಿ ಹೋಗ್ಬಿಡ್ತು. ಇದರದೇ ಮಿನಿ ರಾಕ್ಷಸ ಅದು. ಈ ಮನುಷ್ಯ ವಿಜ್ಞಾನಿ ಎಷ್ಟು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿಬಿಟ್ಟಾನೆ. ಏನ ವಸ್ತು ಅಲ್ಲ, ತನ್ನಂತಾನು ಎಷ್ಟು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿಬಿಟ್ಟಾನಂತಂದರೆ ಹೇಗೆ ವರ್ಕ್ ಆಗ್ತದೆ? ಭಾವನೆಗಳು, ಅನಿಸಿಕೆಗಳು, ಇಂಪ್ರೆಷನ್ಸ್ಗಳು, ಬೇಕಾದಗಳು, ಬೇಡಗಳು, ಇಷ್ಟಗಳು, ಅನಿಷ್ಟಗಳು ಎಲ್ಲವನ್ನು ಅಭ್ಯಾಸ ಮಾಡಿಬಿಟ್ಟಾನ. ಮಾಡಿ ಒಂದು ಮಿನಿಚರ್ ರಾಕ್ಷಸ ಆಗಿರಲಿಪ್ಪ ಇದು. ಎಲ್ಲರ ಕೈ ಹ್ಞೂ ಎಲ್ಲರ ಕೈ ಆಗಿರಲಿ ತಗೋ. ಮಾನವರಿದ್ದವರು ಎಲ್ಲರೂ ರಾಕ್ಷಸರಾಗಲಿ. ಹೀಗಾಗಿ ಇದನ್ನು ಇದನ್ನು ಉಪಯೋಗ ಮಾಡೋದು ಬಿಟ್ಬಿಡಿ ನಾವು. ರಾಕ್ಷಸರನ್ನ ಉಪಯೋಗ ಮಾಡೋದು, ರಾಕ್ಷಸರನ್ನ ಉಪಯೋಗ ಮಾಡೋದ್ರಲ್ಲೂ ರಾಕ್ಷಸರು ತಾನೇ. ಎಲ್ಲವೂ ಚಿತ್ತದ ಆಟಪ್ಪ, ಒಂದೇ ಶಬ್ದ ಹೇಳಿದ್ರೆ ಎಲ್ಲವೂ ಚಿತ್ತದ ಆಟ. ಅದಕ್ಕಿಂತ ಮುಂಚೆ ಆ ವಸ್ತು ಇರಬೇಕಲ್ಲ. ಯಾವುದು ನಮ್ಗೆ ಹಾವು ಅಂತ ನಮಗೆ ಚಿತ್ತದಲ್ಲಿ ಮೂಡಬೇಕಾಗಿತ್ತು. ಚಿತ್ತದಲ್ಲಿ ಮೂಡಬೇಕಂತ ಹೇಗೆ? ಅದೇ ನೀವು ಅದು ಸತ್ಯ ಅಂತ ತೊಗೊಂಡಿರ್ತೀರಿ, ಇಂಪ್ರೆಷನ್ ಆಗಿ ಮಿಥ್ಯ ಅಂತ ಎಲ್ಲ ನೋಡ್ತೀರ ಅದನ್ನು. ಆಯ್ತ್ರಿ, ವಸ್ತು ಅಲ್ಲೇ ಇಲ್ಲ, ಬೇಡ ಇಲ್ಲೇ ಇದೆ. ಈಗ ಇದನ್ನು ಸತ್ಯ ಅಂತ ತೊಗೊಂಡಿರ್ತೀರೋ ಮಿಥ್ಯ ಅಂತ ತೊಗೊಂಡಿರ್ತೀರೋ? ಅಲ್ಲ, ಒಂದೊಂದು ವಿಚಾರ ಮಾಡಿ. ಈ ಸತ್ಯ ಅಂತ ತೊಗೊಂಡಿರ್ತೋ, ಈ ಸತ್ಯ ಇಂಪ್ರೆಷನ್ ಅದನ್ನ ಮೂಡ್ಬಿಡ್ತು, ಗೊತ್ತಾ? ಆಯ್ತು, ಹಾಂ, ಅದನ್ನೇ ನಾವೇನಂತ ಹೇಳೋದು ಅಂದರೆ ಆರೋಪಿತ ಅಂತ ಹೇಳೋದು. ಆರೋಪಿತ ಅಂದ್ರೆ ಹಂಗೆ ಇರಬೇಕಲ್ವ? ಹೌದು, ಹಂಗೆ ಸತ್ಯ ಅಂತ ಆಗಬೇಕಲ್ವ? ಹೌದು, ಹಾಗೆ ಸತ್ಯ. ಆದರೆ ಅರಿವಿಲ್ಲಲ್ಲ, ಇದು ಹಗ್ಗವೇ ಎನ್ನುವ ಅರಿವಿಲ್ಲ. ಹಗ್ಗ ಇದೆ ಅಂತ ಸತ್ಯ ಆಯ್ತು, ಹಗ್ಗ ಇರಬೇಕು ಸತ್ಯ ಆಯಿತು ಅಂತ ಆಯಿತು, ಆಗ ಅರಿವಿಲ್ಲ ಅಷ್ಟೇ. ಹಗ್ಗದ ರಜ್ಜು ಸರ್ಪದ ಉದಾಹರಣೆಗೆ ಸೀಮಿತವಾಗಿ ಹಗ್ಗ ಅನ್ನುವುದು ಸತ್ಯ. ಹಾವು ಆರೋಪಿತ, ಆರೋಪಿತ ಹಾವನ್ನು ಅನುಭವಿಸಿದವನಿಗೆ, ಕಂಡವನಿಗೆ ಅವನಿಗೆ ಆರೋಪಿತ ಹಾವು, ಅದು ಆರೋಪಿತ ಹಾವಲ್ಲ, ಅದು ಸತ್ಯವಾದ. ಹೌದು, ಆಗ್ತದೆ. ಈಗ ಹಗ್ಗ ಗೊತ್ತಿತ್ತಂದ್ರೆ ಆರೋಪ ಆಗುದಿಲ್ಲ. ನೀವು ಹಗ್ಗವನ್ನು ನೋಡಿದ್ದರೆ ಹಾವಿನ ಆರೋಪ ಆಗುವ ಸಾಧ್ಯತೆ ಇಲ್ಲ. ಯಾಕಾಗಬೇಕು? ಆತ್ಮನು ಸ್ಪಷ್ಟ ಗೊತ್ತಿದ್ದರೆ ಜೀವಾತ್ಮ ಭಾವದ ಅನಿಸಿಕೆಯೂ ನಮಗೆ ಬರಬಾರ್ದು. ಅದಕ್ಕೆ ಅಧಿಷ್ಠಾನ ಅಂತ ಕರಿತೀವಿ. ಹೇಳಿದ್ದಲ್ಲ ಅಧಿಷ್ಠಾನ ಹಗ್ಗ ಇದೆ ಅಲ್ಲ, ಅಧಿಷ್ಠಾನ ಕಿಂಚಿತ್ತು ಬದಲಾಗದೆ ತಾನು ಇದೆ ಅಲ್ಲಿ. ಆದರೆ ಅದರ ಅರಿವು ನಮಗಿಲ್ಲ. ಆವಾಗ ಈ ಮುಂಚಿತವಾದ ಹಾವಿನ ಅನುಭವ ಅದು ಇಲ್ಲದೇ ಇರುವುದನ್ನು ಇದೆಯೆಂದು ಸೃಷ್ಟಿಸಲಿಕ್ಕೆ ಅವಕಾಶ ಮಾಡಿಕೊಡ್ತು. ಇಲ್ಲದೇ ಇರುವುದನ್ನು ಇದೆಯೆಂದು ಹುಟ್ಟಿಸಲಿಕ್ಕೆ ಅವಕಾಶ ಮಾಡಿಕೊಡ್ತು. ಹೌದೌದು, ಆವಾಗ ಅವನು ಕೋಲು ಅಂತ ತೋತಾನೆ. ಹಾವೇ ಇರ್ಬೇಕಂತೇನಿಲ್ಲ, ನೀರಿನ ಕೋಡಿ, ಕೋಲು, ಎರಕಲ ಬೀಡಿ, ಎಲ್ಲ ಸಾಂಪ್ರದಾಯಿಕ ಉದಾಹರಣೆಗಳು. ಎರಕಲ ಬೀಡಿ ಅವು ಬ್ಲ್ಯಾಕ್ ಕಾಟನ್ ಸಾಯಿಲ್ ಒಳಗೆ ಸಿಗ್ತಾವೆ ನಿಮಗೆ. ಬ್ಲ್ಯಾಕ್ ಕಾಟನ್ ಸಾಯಿಲ್ ಒಳಗೆ ಕ್ರ್ಯಾಕ್ ಎಂಟಡಿ ಹತ್ತಡಿ ಹಿಂಗೆ ಉದ್ದದ್ದು ಕ್ರ್ಯಾಕ್ ಸಿಗ್ತವೆ. ಬಿರಿತ ಭೂಮಿ, ಆ ಬಿರುಕಗಳಿವೆಯಲ್ಲ ಅವು ಅಲ್ಲ ಹಗ್ಗದಲ್ಲಿ ಅವನು ಬಿರುಕನ್ನು ಕಾಣ್ತ ಜಿಗಿದು ಹೋಗ್ತ. ಅದ ನೀರಿನ ಕೋಡಿ ಹರಿದಂಗೆ ಕಾಣಿಸ್ತು, ಜಿಗಿದು ಹೋಗ್ತಾನೆ, ದಾಟಿ ಹೋಗ್ತಾನೆ. ಸೊ ನನ್ನ ಹೇಳಿದ ವಿಷಯ ಏನಂದರೆ, ಹೊರಗಿರುವ ವಸ್ತು ಹೊರಗಂತೂ ಇಲ್ಲೇ ಇಲ್ಲ, ನಾವು ನಾಮರೂಪಗಳನ್ನು ಸೇರಿಸಿದ್ದೇವೆ ಅಷ್ಟೆ. ಇನ್ನು ಈ ವಸ್ತು ನಮ್ಮ ಒಳಗಿದೆಯಲ್ಲ ಸ್ವಾಮೀಜಿ, ಅದು ವಸ್ತು ಇದೆಯಾ ವಸ್ತುವಿನ ಆಭಾಸ ಇದೆಯಾ? ವಸ್ತುವಿನ ಆಭಾಸ ಇದೆ. ಆಭಾಸ ಕೂಡ ಅವರವರ ಭಾವನೆಯಲ್ಲಿ ಇರ್ತದೆ, ದೊಡ್ಡದು ಸಣ್ಣದು. ಇವ್ರ ಮನಸ್ಸಿನೊಳಗೆ ದೊಡ್ಡ ಆಭಾಸ ಅಂತಿರ್ಬೋದು. ಏನು ದೊಡ್ಡ ಆಭಾಸ? ದೊಡ್ಡ ಮಡಿಕೆ. ಅವರ ಆಭಾಸದೊಳಗೆ ಅಯ್ಯೋ ಚಿಕ್ಕದಿದೆ. ಆಭಾಸವು ಸತ್ಯ ಅಲ್ಲ, ಹೊರಗಿರುವ ನಿಮಿತ್ತವೂ ಸತ್ಯ ಅಲ್ಲ, ಎರಡೂ ಸಾರಾಸಗಟ ಇವು ಸತ್ಯ ಅಲ್ಲ ಅಂತ ಸಿದ್ಧವಾಗೈತಿ. ಅದನ್ನು ಹೇಳ್ತಾನೆ, ನಮಗೇನು ಸಿದ್ಧ ಮಾಡಬೇಕಾಗಿತ್ತು, ಅದು ನಿಮಿತ್ತ ಇಲ್ಲ. ಅದು ನಿಮಿತ್ತ ಇಲ್ಲ ಅನ್ನುವಂಥದ್ದನ್ನು ನೀವೇನು ಸಿದ್ಧ ಮಾಡ್ತಾ ಇದ್ರಿ, ಅದು ವಿಪರ್ಯಾಸ ಅಂತ ಹೇಗೆ ಸಾಧ್ಯ? ಅನಿಮಿತ್ತ ವಿಪರ್ಯಾಸ ಕಥಂ? ನಿಮಿತ್ತರಹಿತವಾದದ್ದು ಯಾವುದೋ ಆದರೂ ಇದೆ ಅಂತ ಅಂದ್ಕೊಂಡಿವಲ್ಲ, ಅದು ವಿಪರ್ಯಾಸ ಅಂತ ನಾವು ಹೇಳ್ತೀವಿ ಅಂತ ವೇದಾಂತಿ ಅಂತಾನೆ. ಅವನು ನಮಗೆ ತಿಳಿಸಿ ಹೇಳ್ರಿ, ವಿಪರ್ಯಾಸ ಹೇಗೆ, ಅದನ್ನು ವಿಪರ್ಯಾಸ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ತಿಳಿಸಿ ಹೇಳ್ರಿ ಅಂತ ಹೇಳ್ತಾನೆ. ಎಸ್ ನೋಡ್ರಿ ಎಷ್ಟು ಮಜಾ ಇದೆ. ಚಿತ್ತ ಅಂತಃಕರಣ, ಆಬ್ಜೆಕ್ಟಿವ್ ಆಗಿ ಚಿತ್ತವನ್ನು ಒಂದು ಚಿಂತನೆಗೆ ವಿಷಯವನ್ನಾಗಿಟ್ಕೊಡ್ರಿ. ಮನಸ್ಸು ಅಥವಾ ಅಂತಃಕರಣ ಅದನ್ನು ಒಂದು ವಿಷಯವನ್ನಾಗಿಟ್ಕೊಡ್ರಿ. ಈ ಚಿತ್ತದಲ್ಲಿ ವೃತ್ತಿಗಳು, ಈ ವೃತ್ತಿಗಳು ಅಲ್ಲಿ ಒಡಮೂಡುವ ಪೂರ್ವದಲ್ಲಿ ಬಾಹ್ಯ ಜಗತ್ತಿನಲ್ಲಿ ಇರ್ತವೆ. ಹೇಗಿರ್ತವೆ? ಶಬ್ದಸ್ಪರ್ಶಾದಿಗಳ ಮೂಲಕವಾಗಿರ್ತವೆ. ಆ ಹೊರಗಿರುವ ವಸ್ತುಗಳನ್ನು ಭೂತ ಅಂತ ಕರೀತಾರೆ. ಭೂತ ವಸ್ತುಗಳು ಭಾವಸಹಿತವಾಗಿ ತಮ್ಮ ವೃತ್ತಿಗಳನ್ನು ನಮ್ಮಲ್ಲಿ ಪ್ಲ್ಯಾಂಟ್ ಮಾಡ್ತವೆ ಅಂತಃಕರಣ. ಇದು ಕನ್ಸಿಸ್ಟೆಂಟ್ ಅನಾದಿ ಕಾಲದಿಂದಲೂ ಇರುವಂತಹ ಒಂದು ವ್ಯವಸ್ಥೆ. ಹಾವು ಇದೇ ಜನ್ಮದಲ್ಲಿ ಕಂಡಿರಬೇಕು ಅಂತೂ ಇಲ್ಲ. ಈಗ ಸರಿ ಅಂತ ಯಾಕಂದ್ರೆ ಇಲ್ಲಿ ಏನು ಚಿತ್ತ ಇದೆ, ಇಟ್ಸ್ ದ ರಿಸಲ್ಟ್ ಆಫ್ ಸೋ ಮೆನಿ ಬರ್ತ್ಸ್. ಈ ಜನ್ಮದಲ್ಲಿ ನೋಡಿ ವಿಚಿತ್ರ ಪಾಡಿ ಇದೆ ನಾವು ಓನ್ಲಿ ಇಂಜಿನಿಯರಿಂಗ್ ಮೈಂಡ್ ಕ್ಯಾನ್ ಥಿಂಕ್ ಲೈಕ್ ದಿಸ್. ನಾನು ನೋಡಿದ್ದೇನೆ ಬೇರೆ ಯಾರಲ್ಲಿ ಹೇಗೆ ವಿಚಾರ ಮಾಡೋದ್ರ. ಸರಿ, ಸೊ ಇದೊಂದು ವ್ಯವಸ್ಥೆ. ಈ ಚಿತ್ತ ಇಷ್ಟೊಂದು ಪ್ರಮುಖವಾದ ಪಾತ್ರವನ್ನು ಈ ವ್ಯವಸ್ಥೆಯಲ್ಲಿ ವಹಿಸಿದಾಗ ಇದು ಜಡವಾದದ್ದು, ಇದು ಚೇತನವಾದದ್ದು. ನಾವೀಗ ಮುಂದೆ ಪ್ರಯಾಣ ಮಾಡ್ತಾ ಇದ್ದೇವೆ, ಇಲ್ಲೇ ಸಿಕ್ಕಾಕೊಳ್ಳೋದಿಲ್ಲ. ಈಗ ನಾವು ಇಷ್ಟು ತನಕ ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಓಡಾಡಿದ್ದೀವಿ. ಇದು ಎಂಥ ಚಿತ್ತ? ಇದು ಜಡವಾದ ಚಿತ್ತವೋ ಚೇತನದ ಚಿತ್ತವೋ? ಇದು ಚೇತನವಾಗಿದೆ ಅಂತಂದರೆ ಇದರ ಸಹಜತೆಯೇ ಚೇತನವೋ ಅಥವಾ ಚೇತನವು ಪಡೆಯಲಾಗಿದೆ? ಸಹಜವಾದ ಚೇತನ ಯಾಕಾಗಬಾರ್ದು? ಏನ್ರಿ ಮೂರು ಕಾಲದಲ್ಲಿ ಇರ್ತದೆ? ಗಾನಿದ್ರೆಯಲ್ಲಿ ಇಲ್ಲ ಎನ್ನುವ ಭಾವದಿಂದ. ಸೊ ಈ ಚಿತ್ತವು ಸ್ವತಃ ಬೆಳಗುವ ಶಕ್ತಿಯನ್ನು ಹೊಂದಿಲ್ಲ. ವೃತ್ತಿಗಳನ್ನೇ ಆಗಲಿ ಭಾವನೆಗಳನ್ನೇ ಆಗಲಿ ಬೆಳಗೋ ಶಕ್ತಿ ಈ ಚಿತ್ತಕ್ಕೆ ಇಲ್ಲ. ಹೇಗೆ? ಯಾವುದೇ ಸ್ಕ್ರೀನಿಗೆ ವಸ್ತುಗಳನ್ನು ಬೆಳಗೋ ಶಕ್ತಿ ಇಲ್ಲ. ಸ್ಕ್ರೀನ್ ಇಲ್ಲದೆ ಹೊರತು ವಸ್ತುಗಳು ಬೆಳಗುವುದಿಲ್ಲ. ಹಾಗಾದರೆ ಈ ಸ್ಕ್ರೀನು ಮತ್ತು ಅಲ್ಲಿರುವ ವಸ್ತು ಎರಡರ ಮಧ್ಯದಲ್ಲಿ ಬೆಳಗುವಂತಹ ಫ್ಯಾಕ್ಟರ್ ಯಾವುದು? ಇಲ್ಲಿ ನಿಮಗೆ ಸ್ಕ್ರೀನ್ ಇದೆ, ಅಲ್ಲಿ ನಿಮಗೆ ಫಿಲ್ಮ್ ಇದೆ. ಸ್ಕ್ರೀನ್ ಮೇಲೆ ಅದು ಫಿಲ್ಮ್ ಆಗಿ ಮೂಡಬೇಕಾದ್ರೆ ಆ ಮೂಡುವ ಆ ಬೆಳಗುವ ಫ್ಯಾಕ್ಟರ್ ಯಾವುದು? ಅಲ್ಲಿ ಸಿನಿಮಾದವರು ಸ್ಕ್ರೀನ್ ಪವರ್ ಅಷ್ಟೇ ಗೊತ್ತಲ್ಲ. ಹಾಗೆ ಇಲ್ಲಿ ಚೇತನ ಚಿತ್, ಆ ಚಿತ್ತದಿಂದಾಗಿ ಅಥವಾ ಆತ್ಮ ಆತ್ಮನಿಂದಾಗಿ ಚಿತ್ತವು ಬೆಳಗಲ್ಪಡ್ತದೆ. ಬೆಳಗಲ್ಪಟ್ಟ ಚಿತ್ತದಲ್ಲಿ ಅಲ್ಲಿ ಸ್ಫುರಣವಾಗ್ತವೆ ವೃತ್ತಿಗಳು, ಸ್ಫುರಣವಾಗ್ತವೆ. ಆ ವೃತ್ತಿಗಳು ಏನು ಆಕ್ಟಿವೇಟ್ ಆಗ್ತವೆ, ಅವು ಸತ್ವರಜಸ್ತಮೋ ಗುಣಗಳ ಮಿಶ್ರಣದಲ್ಲಿ ವಾಸನಾ ಮೂಲಕವಾಗಿ ಸಂಸ್ಕಾರಗಳ ಮೂಲಕವಾಗಿ ತೀವ್ರವಾದ ರಾಗದ್ವೇಷ ಸಹಿತವಾದಂತಹ ಕಾಮನೆಗಳಾಗಿ ಮನಸ್ಸಿನಲ್ಲಿ ಪ್ರಕಟವಾಗ್ತವೆ. ಈ ಕಾಮನೆಗಳು ಶರೀರದಲ್ಲಿ ಕರ್ಮಗಳಾಗಿ ಹೊರಗೆ ಬರ್ತವೆ. ಈ ಕರ್ಮಗಳು ಪ್ರಪಂಚ ಇವಷ್ಟೂ ಒಂದೇನದೆಯೋ ಆಭಾಸಮಯವಾದ ಸತ್ಯದ ಪ್ರಯಾಣ. ಏಕೆಂದರೆ ಚಿತ್ತ ಏನು ಮಾಡಿದೆ, ಆತ್ಮ ಏನು ಮಾಡಿಲ್ಲ, ಸುಮ್ಮನೆ ಕೂತ್ಕೊಂಡಿದೆ. ಅದಕ್ಕೆ ಸ್ವತಃ ಮಾಡೋ ಶಕ್ತಿ ಇಲ್ಲ, ಆದರೂ ಮಾಡ್ತಾ ಇದೆ. ಇದು ವಿಪರ್ಯಾಸ ಹೌದಲ್ಲೋ? ಆತ್ಮ ಏನೂ ಮಾಡ್ತಾ ಇಲ್ಲ, ಬೆಳಗ್ತಾ ಬೆಳಗ್ತಾ ಇರೋದೇ ಅದರ ಧರ್ಮ, ಬೆಳಗ್ತಾ ಇದೆ. ಅಂತಃಕರಣ ಅದು ಜಡ, ಅದು ಸ್ವತಃ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೌದು. ಆದರೂ ಕೂಡ ಎಲ್ಲವನ್ನು ಮಾಡ್ತಾ ಇದೆ ಅಂತ ನಾವು ಆಬ್ಜೆಕ್ಟಿವ್ ಆಗಿ ನೋಡಿದಾಗ ಅನ್ನಿಸ್ತದೆ. ಹಾಗಾದ್ರೆ ಹೇಳು, ಈ ಚಿತ್ತಕ್ಕೆ, ಈ ಮನಸ್ಸಿಗೆ, ಈ ಅಂತಃಕರಣಕ್ಕೆ ಎಲ್ಲಿಂದ ಬಂದ ಚೇತನ, ಆತ್ಮನ ಚೇತನ ಬಂದದ್ದಾದರೆ ಆತ್ಮನು ಎಲ್ಲವನ್ನು ಮಾಡ್ತಾ ಇದ್ದಾನೆ ಅಂತ ಇಲ್ಲ, ಆತ್ಮನು ಏನನ್ನೂ ಮಾಡ್ತಾ ಇಲ್ಲ. ಆದರೂ ಆತ್ಮನೇ ಎಲ್ಲವನ್ನು ಮಾಡ್ತಾ ಇದ್ದಾನೆ ಅನ್ನುವುದು ದ್ವೈತಿಗಳ ಅಭಿಪ್ರಾಯದಲ್ಲಿ ಜೀವ ಅಂಥೇಳಿ ಅಂತ ಆಗಿದ್ದೇ ಆದರೆ ಅದು ಅವಿವೇಕದಿಂದ ಆದಂತಹ, ಅಜ್ಞಾನದಿಂದ ಆದಂತಹ, ಅಜ್ಞಾನ ಸಹಿತವಾದ ನಿರ್ಣಯವೇ ವಿನಃ ಅದು ವಿವೇಕದ ನಿರ್ಣಯ ಅಲ್ಲ. ವಿವೇಕದ ನಿರ್ಣಯ ಏನು ಅಂತಂದರೆ ಆತ್ಮನು ಏನನ್ನು ಮಾಡ್ತಾ ಇಲ್ಲ, ಏನು ಆಗ್ತಾ ಇದೆ, ಇದು ಆಗ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದಾದರೆ ಅದು ತೋರಿಕೆ ಮಾತ್ರ, ಆಭಾಸ ಮಾತ್ರ, ಅನಿಸಿಕೆ ಮಾತ್ರ, ಅದರಲ್ಲಿ ಯಾವ ಸತ್ಯತೆಯೂ ಇಲ್ಲ. ಸೊ ಸೃಷ್ಟಿ ಇದು ಸತ್ಯ ಅಲ್ಲ, ಆದ್ದರಿಂದ ಸೃಷ್ಟಿ ಹುಟ್ಟೇ ಇಲ್ಲ. ಅಜಾತಿ ಒರಿಜಿನಲ್ ಆರ್ಗ್ಯುಮೆಂಟ್ ಗೊತ್ತಾಯ್ತಾ? ಇಷ್ಟನ್ನು ಇನ್ನು ಮುಂದೆ ನಾವು ಅಭ್ಯಾಸ ಮಾಡ್ತೀವಿ. ತಸ್ಮಾನ್ನ ಜಾಯತೆ ಚಿತ್ತಂ, ತಸ್ಮಾನ್ನ ಜಾಯತೆ ಚಿತ್ತಂ, ಚಿತ್ತ ದೃಶ್ಯಂ ನ ಜಾಯತೆ, ಚಿತ್ತ ದೃಶ್ಯಂ ನ ಜಾಯತೆ, ತಸ್ಯ ಪಶ್ಯಂತಿ ಯೇ ಜಾತಿಂ, ತಸ್ಯ ಪಶ್ಯಂತಿ ಯೇ ಜಾತಿಂ, ಕೇ ವೈ ಪಶ್ಯಂತಿ ತೇ ಪದಂ, ಕೇ ವೈ ಪಶ್ಯಂತಿ ತೇ ಪದಂ, ತಸ್ಮಾನ್ನ ಜಾಯತೆ ಚಿತ್ತಂ, ತಸ್ಮಾನ್ನ ಜಾಯತೆ ಚಿತ್ತಂ, ಚಿತ್ತ ದೃಶ್ಯಂ ನ ಜಾಯತೆ, ಚಿತ್ತ ದೃಶ್ಯಂ ನ ಜಾಯತೆ, ತಸ್ಯ ಪಶ್ಯಂತಿ ಯೇ ಜಾತಿಂ, ತಸ್ಯ ಪಶ್ಯಂತಿ ಯೇ ಜಾತಿಂ, ಕೇ ವೈ ಪಶ್ಯಂತಿ ತೇ ಪದಂ, ಕೇ ವೈ ಪಶ್ಯಂತಿ ತೇ ಪದಂ. ತಸ್ಮಾತ್ ಚಿತ್ತಂ ನ ಜಾಯತೆ ಹೇಳ್ತಾರೆ. ಅಂತಃಕರಣದಲ್ಲಿ ವೃತ್ತಿಯು ಮೂಡುತ್ತದೆ, ಇದರರ್ಥ ವೃತ್ತಿಯೇ ಅಂತಃಕರಣ. ಅಂತಃಕರಣದಲ್ಲಿ ವೃತ್ತಿ ಮೂಡುತ್ತದೆ, ಇದರರ್ಥ ಮೆಕ್ಯಾನಿಸಮ್ ನೋಡ್ರಿ, ಪೂರಾ ಅಂತಃಕರಣವು ಆ ವೃತ್ತಿನೇ ಆಗಿರ್ತದೆ. ಹಾಗಾದ್ರೆ ಏನು ವೃತ್ತಿನೇ ಅಂತಃಕರಣ, ವೃತ್ತಿನೇ ಚಿತ್ತ ಅಂತ ಅರ್ಥ. ಚಿತ್ತಂನ ಜಾಯತೆ ಅಂತಂದರೆ ಅಲ್ಲಿ ಏನೂ ಉಂಟಾಗೇ ಇಲ್ಲ, ಇಲ್ಲಿ ಏನೂ ಉಂಟಾಗಿಲ್ಲ. ಚಿತ್ತಂನ ಜಾಯತೆ, ಹೊರಗೆ ಸೃಷ್ಟಿನೇ ಆಗಿಲ್ಲ ಅಂದ್ರಿ ಏನೋ ಆಯಿತು, ತಡ್ಕೊಂಡ್ವಿ ನಾವು ಅದನ್ನು. ನೀವು ಹಾವು ರಜ್ಜು ಸರ್ಪ ಅಂತ ಕರೆದ್ರಿ, ಆಯಿತು ಬಿಡು ಅಂತಂದ್ರೆ ಒಪ್ಕೊಂಡ್ವಿ. ನೀವು ಇಲ್ಲೇ ಏನು ಹುಟ್ಟಿಲ್ಲ ಅಂತಿರಲ್ಲ, ಎಲ್ಲ ಇರೋದೇ ಇಲ್ಲೇ. ಅವರವರ ಏಳು ಬೀಳು, ಅವರ ನಾಶ, ಅವರ ಅಭ್ಯುದಯ, ಅವರ ಶ್ರೇಯಸ್ಸು ಪ್ರೇಯಸ್ಸು ಎಲ್ಲ ಇಲ್ಲೇ ಇರೋದು. ಇಲ್ಲಿ ಉಪನಿಷತ್ತು ಹೇಳ್ತಾ ಅಲ್ಲೇನು ಇಲ್ಲ ಅಂತ ಹೇಳ್ತದೆ. ಏಳು ಬೀಳುಗಳೇ ಇಲ್ಲ, ಸುಖ ದುಃಖಗಳೇ ಇಲ್ಲ, ಇಲ್ಲಿ ಅವು ಯಾವ ಇಲ್ಲೇ ಇಲ್ಲ. ಈವರೆಗೂ ಹೇಳಿದ್ರಲ್ರಿ ನೀವು ಅವೆಲ್ಲ ನಮ್ಮ ಅಂತಃಕರಣದೋಗಿವೆ ಅಂಥೇಳಿ, ಈಗ ಹೇಳ್ತೇವೆ ಕೇಳು. ಅದಕ್ಕೆ ಮುಂದಿನ ಪ್ರಯಾಣ ಅಲ್ಲೇ ಸಿಕ್ಕಾಕೋಬೇಡ, ಮುಂದಿನ ಪ್ರಯಾಣ ಕೇಳು. ಏನು ಅವು ಇಲ್ಲೇ ಇಲ್ಲ, ಇದ್ದದ್ದು ಆತ್ಮ ಒಂದೇ ಜ್ಞಪ್ತಿ. ಆ ಜ್ಞಪ್ತಿ ಅದು ಅರಿವು, ಅದು ಬೆಳಕು, ಅದು ಮಾತ್ರ ಇದ್ದದ್ದು. ಏನನ್ನ ಬೆಳಗುತ್ತಾ ಇದೆ ಅಂತ ನಾವು ಹೇಳಲಿಕ್ಕೆ ಹೋಗ್ತೀವಿ, ಅವು ಯಾವೂ ಇಲ್ಲ. ಬೆಳಕಿದೆ, ಅದೇ ನಿನ್ನ ಸಹಜತೆ. ಅದು ವಯಸ್ಸನ್ನು ಬೆಳಗುವುದಿಲ್ಲ, ಮೇಲ್ ಫಿಮೇಲ್ ಹೆಣ್ಣು ಗಂಡು ಬೆಳಗುವುದಿಲ್ಲ, ತಂದೆ ಮಕ್ಕಳನ್ನು ಬೆಳಗೋಂಗಿಲ್ಲ, ಬಂಧುಗಳನ್ನು ಬೆಳಗೋದಿಲ್ಲ, ಭರತನ ಶ್ರೀಮಂತಿಕೆನೆ ಬೆಳಗೋದಿಲ್ಲ, ವೇದ ವೇದಾಂಗ ವೈದಿಕ ಬೆಳಗೋದಿಲ್ಲ. ಇವು ಆವುಗಳನ್ನು ಬೆಳಗ್ತಾ ಇಲ್ಲ ಅದು. ಇದರರ್ಥ ಇವು ಬೆಳಗಲಿಕ್ಕೆ ಅಲ್ಲಿ ಅವು ಇಲ್ಲೇ ಇಲ್ಲ. ಮತ್ತು ಅದಕ್ಕೆ ಬೆಳಕೇ ಇಲ್ಲ ಅನ್ಬೇಡ್ರಿ ಆಮೇಲೆ. ನ ಜಾಯತೆ ಚಿತ್ತಂ, ಚಿತ್ತ ಅನ್ನುವಂಥದ್ದು ಹುಟ್ಕೊಂಡೇ ಇಲ್ಲ. ಅಷ್ಟೇ ಅಲ್ಲ, ಅದೇ ಹುಟ್ಟಿಲ್ಲ ಅಂದಮೇಲೆ ಅದಕ್ಕೆ ದೃಶ್ಯ ಆಯಿತು ಅಂತ ಹೆಂಗೆ ಹೇಳ್ತಿ? ಘಟವನ್ನು ಕಂಡೆ, ಕನಸಿನಲ್ಲಿ ಘಟವನ್ನು ಕಂಡೆ, ಕನಸಿನಲ್ಲಿ ಇದ್ದ ಘಟವೋ ಇಲ್ಲದ ಘಟವೋ? ಕನಸುಗಾರನಿಗೆ ಕನಸಿನಲ್ಲಿ ಇದ್ದ ಘಟವೋ ಇಲ್ಲದ ಘಟವೋ? ಇದ್ದ ಘಟ. ಈಗ ನಾವು ಹೇಳ್ತಾ ಇದ್ದೀವಿ ಎಚ್ಚರದ ಮೇಲೆ, ಘಟವೂ ಇಲ್ಲ, ಘಟ ಕಂಡದ್ದೂ ಇಲ್ಲ, ಕಂಡವನೂ ಇಲ್ಲ. ಇದನ್ನೊಂದು ಕನಸು ಅಂತ ತಿಳ್ಕೋ. ಈಗ ಇಲ್ಲಿಂದ ಆತ್ಮನ ಬೆಳಕಿನಲ್ಲಿ ನಿಂತ್ಕೊ. ಈಗ ಹೇಳು, ಘಟವೂ ಇಲ್ಲ, ಘಟ ಕಂಡನೂ ಇಲ್ಲ, ಘಟವನ್ನು ಕಂಡವನೂ ಇಲ್ಲ. ಸ್ಟೂಡೆಂಟ್ ತಾನೇ ಕಂಡದ್ದಿದ್ದಾನ? ಎಲ್ಲಿದ್ದಾನೆ ಸ್ಟೂಡೆಂಟ್? ತೋರಿಸಿದವನೂ ಇಲ್ಲ, ಕಂಡವನೂ ಇಲ್ಲ, ಘಟವೇ ಇಲ್ಲ. ದೃಶ್ಯಂ ಚಿತ್ತ ದೃಶ್ಯಂ ನ ಜಾಯತೆ, ಚಿತ್ತಂ ನ ಜಾಯತೆ ಚಿತ್ತ ದೃಶ್ಯಂ ನ ಜಾಯತೆ. ಹೀಗಿದ್ದಾಗ್ಯೂ ಕೂಡ ಓಕೆ, ಚಿತ್ತಂ ನ ಜಾಯತೆ ಚಿತ್ತ ದೃಶ್ಯಂ ನ ಜಾಯತೆ, ಆದರೂ ಕೂಡ ಜಾಯತೆ ಇತಿ ಪಶ್ಯಂತಿ, ಹುಟ್ಟಿದೆ ಅಂತ ನೋಡ್ತಾರೆ. ಏನು ಹೇಳಬೇಕು ಇವ್ರ ಬಗ್ಗೆ? ಇವ್ರು ಏನಂದರೆ, ಅವ್ರು ಹೇಳ್ತೇವೆ ನಾವು ಏನಂದರೆ, ಆಕಾಶದಲ್ಲಿ ಪಕ್ಷಿಯ ಹೆಜ್ಜೆಗಳನ್ನು ಗುರುತಿಸ್ತು. ಆಕಾಶ ಏನು ಹುಡುಕ್ತಾ ಇದ್ದಾರೆ? ಪಕ್ಷಿಗಳ ಹೆಜ್ಜೆ. ಅದೇ ಖೇ ಏ ಜಾತಿಂ ಖೇ ವೈ ಪಶ್ಯಂತಿ ತೇ ಪದಂ. ಆಕಾಶದಲ್ಲಿ ಪದಂ ಅಂದರೆ ಹೆಜ್ಜೆ, ಆ ಪದಗಳನ್ನು ಗುರುತಿಸ್ತಾರೆ, ಗುರುತಿಸೋ ಪ್ರಯತ್ನ. ಅಲ್ಲಿ ಭಾಷ್ಯದಲ್ಲಿ ಹೇಳ್ತಾರೆ, ಒಂದು 100 ಗ್ರಾಮ್ ಆಕಾಶ ತಂದು ತೋರಿಸು ಅಂತಂದರೆ, ಚಿಂತೆ ಇಲ್ಲ ಈಗ ತೊಗೊಂಬರ್ತೀನಿ ನಾನು. ಏನು ಪ್ರಯತ್ನ ಇದು? ಆಕಾಶವನ್ನು ಮುಷ್ಟಿಯಲ್ಲಿ ಹಿಡಿಯೋ ಪ್ರಯತ್ನ. ಆಕಾಶದಲ್ಲಿ ಆಕಾಶವನ್ನು ಮುಷ್ಟಿಯಲ್ಲಿ ಹಿಡಿಯೋ ಪ್ರಯತ್ನ ಎಷ್ಟು ಭ್ರಮೆಯೋ ಅಷ್ಟು ನಾನು ಜಗತ್ತನ್ನು ನೋಡ್ತಾ ಇದ್ದೀನಿ, ಜಗತ್ತನ್ನು ಅನುಭವಿಸ್ತಾ ಇದ್ದೀನಿ, ಸಂಸಾರ ನಡೆಸ್ತಾ ಇದ್ದೀನಿ, ಸಂಸಾರ ಮಾಡ್ತಾ ಇದ್ದೀನಿ, ನಾನು ಸಂಸಾರಿ, ಇವೆಲ್ಲವೂ ಕೂಡ ಇಲ್ಲದೇ ಇರುವುದನ್ನು ಇದೆ ಎಂದು ಭಾವಿಸಿಕೊಂಡು ಆಕಾಶದಲ್ಲಿ ಹೆಜ್ಜೆಯನ್ನು ಗುರುತಿಸಿದಂತೆ. ಅದು ಎಷ್ಟು ವ್ಯರ್ಥವೋ ಅಷ್ಟು ವ್ಯರ್ಥ ಕಾಲಹರಣ. ಆದಷ್ಟು ಬೇಗ ನಿರ್ಣಯ ಮಾಡಿಕೊಡ್ರಿ, ಮುಕ್ತರಾಗಿ ಓಂ ತತ್ಸತ್. ಹೌದು ಅಷ್ಟೇ. ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಧನ್ಯವಾದ. ಥ್ಯಾಂಕ್ ಯು. ಜೈ ಶ್ರೀ ದಯಾನಂದ್ ಜೀ. ನಾರಾಯಣ ನಾರಾಯಣ.